ಮನೆಯಾಗೆ 5 ವರ್ಷದ ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ಇದೇನ ಅಶಕ, ಊರ್ನಾಗೆ ಎಷ್ಟ್ ಮಕ್ಕಳವೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಮುಂದಿನ ವಾರ ನಮ್ಮ ಊರ್ನಾಗೆ ಲಸಿಕಾ ಶಿಬಿರ ನಡೀತಾ ಇದೆ. ಅದಕ್ಕೆ ಎಷ್ಟು ಮಕ್ಕಳಿಗೆ ಎಷ್ಟು ಲಸಿಕೆ ಬೇಕು ಎಲ್ಲ ಪಟ್ಟಿ ಮಾಡ್ಬೇಕು. ಹೌದಾ ಅಶಕ್ಕ? ನಮ್ಮ ಅತ್ತೆಯವ್ರಿಗೆ ಶುಗರ್ ಬಸಿ ಜಾಸ್ತಿ ಆದಂಗದೆ. ನಡೀರಿ, ನಾಳೆನೆ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನು ಮುಗ್ದಿಲ್ವಾ? ತುಂಬಾ ಕೆಲ್ಸ ಇದೆ, ನಾಳೆ ಬರ್ತೀನಿ. ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸಾರ್ವಜನಿಕರೇ, ನಿಮಗೊಂದು ಸಿಹಿ ಸುದ್ದಿ. ಇದೀಗ ಸಾರಿಗೆ ಇಲಾಖೆಯ 30 ಸೇವೆಗಳು ಆನ್ಲೈನ್ನಲ್ಲಿ ಸುಲಭ ಹಾಗೂ ಸರಳವಾಗಿ ಸಿಗಲಿವೆ. ನೀವು ಲರ್ನರ್ಸ್ ಲೈಸೆನ್ಸ್ ಪಡೆಯಬೇಕೇ? ವಾಹನ ಮಾಲೀಕತ್ವ ವರ್ಗಾವಣೆ ಮಾಡಿಕೊಳ್ಳಬೇಕೇ? ನಿಮ್ಮ ವಾಹನಕ್ಕೆ ಹೊಸ ಪರವಾನಗಿ ಪಡೆಯಬೇಕೇ? ಅಥವಾ ಈಗಿರುವ ಪರವಾನಗಿಯನ್ನು ನವೀಕರಿಸಬೇಕೇ? ನೀವು ಮನೆಯಲ್ಲೇ ಕುಳಿತು parivahan.gov.in ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸೇವೆಗಳನ್ನು ಪಡೆಯಬಹುದು. ನೀವಿನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡುವ ಅಗತ್ಯವಿಲ್ಲ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಬೆಂಗಳೂರಿನ ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವ ಡಾ ಎಚ್ಪಿ ರಘುಪತಿ ಅವರೊಂದಿಗೆ ಸಂದರ್ಶನವನ್ನು. ಆತ್ಮೀಯ ಶ್ರೋತೃಗಳೇ, ನಾವಿವತ್ತು ಈ ಬಾಳೆ ಕೃಷಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಹೆಸರಘಟ್ಟದಲ್ಲಿರುವಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಈ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಎಚ್ ಬಿ ರಘುಪತಿಯವರು. ನಮಸ್ಕಾರ ಡಾಕ್ಟರ್ ರಘುಪತಿಯವರೇ. ನಮಸ್ಕಾರ. ಪ್ರಾರಂಭದಲ್ಲಿ ತಾವು ಈ ಬಾಳೆ ಕೃಷಿಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಬಾಳೆ ನಮಗೆಲ್ಲ ತಿಳಿದಿರುವ ಹಾಗೆ ರಾಜ್ಯದಲ್ಲಿ ಒಂದು ಪ್ರಮುಖವಾದ ಬೆಳೆ. ಇದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಾಮುಖ್ಯತೆಯನ್ನು ಪಡೆದಿದೆ. ಭಾರತ ಪ್ರಪಂಚದಲ್ಲಿ ಒಂದು ಅತಿ ದೊಡ್ಡ ಬಾಳೆ ಬೆಳೆಯುವಂಥ ದೇಶ. ಒಂದು ಉತ್ಪಾದನೆಯನ್ನು ತೆಗೆದುಕೊಂಡರೆ ಇದು ಮೊದಲನೆಯದು. ಒಂದು ಪ್ರದೇಶದ ವ್ಯಾಪ್ತಿಯನ್ನು ತೆಗೆದುಕೊಂಡರೆ ಇದು ಎರಡನೆಯ ದೇಶ ಪ್ರಪಂಚದಲ್ಲಿ. ಸುಮಾರು 24% ಪ್ರಪಂಚದ ಉತ್ಪಾದನೆ ಭಾರತದಿಂದಲೇ ಆಗ್ತಾ ಇದೆ. ಸುಮಾರು 77.7 ಲಕ್ಷ ಹೆಕ್ಟರ್ಗಳಷ್ಟು ಒಂದು ಭೂಮಿಯಲ್ಲಿ ಬಾಳೆಗಳನ್ನು ಬೆಳೆಯಲಾಗ್ತಾ ಇದೆ. ಇದು ಹೆಚ್ಚು ಕಡಿಮೆ ನಮ್ಮ ಉತ್ಪಾದನೆ ಅಂತ ತೆಗೆದುಕೊಂಡ್ರೆ 25-26 ದಶಲಕ್ಷ ಟನ್ಗಳಿಗೂ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ ಬಾಳೆ ಉತ್ಪಾದನೆ. ಈ ಎಲ್ಲ ದೃಷ್ಟಿಯಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಳೆ ಒಂದು ಅತಿ ಮುಖ್ಯವಾದ ಬೆಳೆ. ಇದು ಒಂದು ವಿಶೇಷ ಲಕ್ಷಣ ಅಂದರೆ ಬಾಳೆಯನ್ನು ವಿವಿಧ ಮಣ್ಣುಗಳಲ್ಲಿ ಬೆಳೆಯಬಹುದು. ಚೆನ್ನಾಗಿ ಬಸಿದು ಹೋಗುವಂಥ ಕೆಂಪು ಮಣ್ಣು ಇರ್ಬೋದು ಅಥವಾ ಆಳವಾದ ಕಪ್ಪು ಮಣ್ಣು ಇರ್ಬೋದು. ಇವೆಲ್ಲೂ ಸಾಧಾರಣವಾಗಿ ಸುಲಭವಾಗಿ ಬಾಳೆಯನ್ನು ಬೆಳೆಯಬಹುದು. ಅಂದರೆ ತೇವಾಂಶವನ್ನು ಹೆಚ್ಚಾಗಿ ಉಳಿಸಿಕೊಳ್ಳುವಂತಹ ಅಥವಾ ಸಾವಯವ ಒಂದು ಅಂಶ ಏನು ಜಾಸ್ತಿ ಇರುತ್ತೆ ಅಂತಹ ಒಂದು ಮಣ್ಣು ಇದಕ್ಕೆ ಅತಿ ಅಪೇಕ್ಷಣೀಯ. ಮತ್ತು ಸಾಧಾರಣವಾಗಿ ಚಳಿಗಾಲವನ್ನು ಒಂದು ಹೊರತುಪಡಿಸಿ ಅಂದರೆ ನವಂಬರ್ ಡಿಸೆಂಬರನ್ನು ಹೊರತುಪಡಿಸಿ ವರ್ಷದ ಯಾವುದೇ ಕಾಲದಲ್ಲಾದರೂ ಇದನ್ನು ಗಿಡವನ್ನು ನೆಡುವಂಥ ಒಂದು ಸುಲಭವಾದ ವಿಧಾನ ಇದು. ಅದಲ್ಲದೆ ಒಂದು ಪ್ರಮುಖ ಸಂಗತಿ ಅಂದರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೊಂದಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಒಂದು ಉಪಯುಕ್ತವಾದ ಬೆಳೆ. ಇಷ್ಟರ ಮಟ್ಟಿಗೆ ಇದು ಪ್ರಾಮುಖ್ಯತೆಯನ್ನು ಪಡೆದಿದೆ ಇನ್ನು ಮುಖ್ಯವಾಗಿ ಈ ಬಾಳೆ ಬೆಳೆನಲ್ಲಿ ಈ ಸಸ್ಯದ ಬೆಳವಣಿಗೆಗೆ ಪೋಷಕಾಂಶಗಳ ಮಹತ್ವ ಎಷ್ಟು ಮಟ್ಟಿಗಿದೆ ಅಂತೀರಿ? ನಮಗೆಲ್ಲ ತಿಳಿದ ಹಾಗೆ ಪೋಷಕಾಂಶಗಳು ಅತಿ ಮುಖ್ಯವಾದ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಬಟ್ ಈ ಪೋಷಕಾಂಶಗಳ ಪ್ರಮಾಣವನ್ನು ನಿರ್ಧಾರ ಮಾಡಿ ಒಂದು ಶಿಫಾರಸು ಮಾಡಬೇಕಾದ್ರೆ ಎರಡು ವಿಧಾನ ಇದೆ ನಮ್ಗೆ ಗೊತ್ತಿದ್ದ ಹಾಗೆ. ಒಂದು ಮಣ್ಣನ್ನು ಪರೀಕ್ಷೆ ಮಾಡಿಬಿಟ್ಟು ಮಣ್ಣಿನಲ್ಲಿ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿದೆ ಅಂತ ಪತ್ತೆ ಹಚ್ಚಬಹುದು. ಎರಡನೇದಾಗಿ ಸಸ್ಯಗಳನ್ನು ವಿಶ್ಲೇಷಣೆ ಮಾಡಿ ಅನಾಲಿಸಿಸ್ ಮಾಡಿ ವಿಶ್ಲೇಷಣೆ ಮಾಡಿಬಿಟ್ಟು ಅವುಗಳನ್ನು ಶಿಫಾರಸು ಮಾಡಬಹುದು. ಈ ಸಸ್ಯ ನಮಗೆ ಎಲ್ಲ ಗೊತ್ತಿರದಂಗೆ ಮಣ್ಣು ನೀರು ಮತ್ತು ವಾತಾವರಣದಿಂದ ತನಗೆ ಬೇಕಾದ ಪೋಷಕಾಂಶಗಳನ್ನು ಪೂರೈಸಿಕೊಳ್ತದೆ. ನಮಗೆ ಈಗಾಗಲೇ 16 ಪೋಷಕಾಂಶಗಳು ಸಸ್ಯದ ಬೆಳವಣಿಗೆ ಬೇಕು. ಇದರಲ್ಲಿ ಸಾರಜನಕ, ರಂಜಕ ಮತ್ತು ಪೊಟಾಷಿಯಂ ಹೆಚ್ಚಿನ ರೈತರಿಗೆ ಗೊತ್ತೇ ಇರ್ತದೆ. ಪ್ರಧಾನ ಇನ್ನು ಮಾಧ್ಯಮಿಕ ಅಂತ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ ಅಂತ ಇರ್ತದೆ. ಇನ್ನು ಲಘು ಪೋಷಕಾಂಶಗಳು ಅಂತ ಹೇಳ್ತವೆ. ಅಂದರೆ ಈ ಲಘು ಪೋಷಕಾಂಶಗಳು ಸಣ್ಣ ಪ್ರಮಾಣದಲ್ಲಿ ಗಿಡಕ್ಕೆ ಬೇಕಾದರೂ ಕೂಡ ಬಹಳ ಮುಖ್ಯವಾಗಿರ್ತದೆ. ಅದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಕೀರ್ತಿ ದೊಡ್ಡದು ಹಾಗೆ ಈ ಲಘು ಪೋಷಕಾಂಶಗಳಲ್ಲಿ ಕಬ್ಬಿಣದ ಅಂಶ ಇರ್ಬೋದು, ಸತು ಇರ್ಬೋದು, ತಾಮ್ರ ಇರ್ಬೋದು, ಮತ್ತೆ ಬೋರಾನ್ ಇರ್ಬೋದು, ಮಾಲಿಬಿಡನಮ್ ಇರ್ಬೋದು, ಹೀಗೆ ಆರು ಮುಖ್ಯವಾದ ಪೋಷಕಾಂಶಗಳಿದೆ. ಒಂದು ಪ್ರಮುಖ ಸಂಗತಿ ಅಂತಂದ್ರೆ ಈ ಎಲ್ಲ ಪೋಷಕಾಂಶಗಳು ಇಳುವರಿಯ ಮಟ್ಟವನ್ನು ನಿರ್ಧಾರ ಮಾಡ್ತದೆ. ಹಾಗಾಗಿ ಈ ಪೋಷಕಾಂಶಗಳ ಪ್ರಮಾಣವನ್ನು ಗಿಡದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಳ್ಳೋದು ಒಂದು ಉತ್ಪಾದನೆಯ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ. ಎಲ್ಲ ಒಂದು ಪೋಷಕಾಂಶಗಳು ಕೂಡ ಒಂದು ಹಿತಕರವಾದ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ಒಂದು ಹೆಚ್ಚು ಕಮ್ಮಿ ಆಗಿದ್ರೂ ಇಳುವರಿ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು, ಅಂದ್ರೆ ಎಲ್ಲಾ ಪೋಷಕಾಂಶಗಳು ಒಂದು ಸಮತೋಲನ ರೀತಿಯಲ್ಲಿ ಇದ್ರೆ ಸಮತೋಲನ ಇರಬೇಕು. ಒಂದ್ ರೀತಿ ಅವು ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹೌದು, ಒಟ್ಟಾರೆ ಇಳುವರಿ ಮೇಲೆ ಅವು ಒಳ್ಳೆ ಪರಿಣಾಮ ಪರಿಣಾಮ ಸಮತೋಲನದಲ್ಲಿದ್ರೆ. ಹೌದು, ಮುಖ್ಯವಾಗಿ ಈ ಬಾಳೆ ಬೆಳೆನಲ್ಲಿ ನಾವು ಈ ವಿವಿಧ ಪೋಷಕಾಂಶಗಳು ಅಗತ್ಯ ಅಂತ ತಾವು ಹೇಳಿದ್ರಿ. ಹೌದು, ಇವು ಯಾವ ರೀತಿ ಸಂಗ್ರಹ ಆಗಿರ್ತವೆ ಅಂತೀರಿ? ನಾನು ಈಗಾಗಲೇ ಹೇಳಿದಂಗೆ ಮಣ್ಣು ಅಥವಾ ನೀರಿನಿಂದ ಈ ಪೋಷಕಾಂಶಗಳೆಲ್ಲ ಗಿಡಕ್ಕೆ ಏನು ದೊರೀತವೆ ಅದು ಗಿಡದಲ್ಲಿ ಒಂದೇ ತರದಲ್ಲಿ ಸಂಗ್ರಹವಾಗಿರೋದಿಲ್ಲ. ಬೇರು, ಕಾಂಡು, ಎಲ್ಲ ಈಗ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ತಲೆ ಅಂದ್ರೆ ಅವರುಗಳ ಚಲನೆಯ ಆಧಾರದ ಮೇಲೆ ಹಂಚೋಗಿರ್ತವೆ. ಸಾಧಾರಣ ಉದಾಹರಣೆಗೆ ಸಾರಜನಕ, ರಂಜಕ ಮತ್ತು ಪೊಟಾಷಿಯಂ ಎಲ್ಲ ಗಿಡದಲ್ಲಿ ಸಾಧಾರಣವಾಗಿ ಸುಲಭವಾಗಿ ಚಲಿಸುವಂತಹ ಪೋಷಕಾಂಶಗಳು. ಅಂತ ಪ್ರಮಾಣಗಳು ಒಂದು ಸಾಧಾರಣ ನಾಳೆ ನ್ಯೂನತೆ ಸಂಭವಿಸಿದರೆ ಅಂತ ಪೋಷಕಾಂಶಗಳ ಒಂದು ಕೊರತೆಯ ಲಕ್ಷಣ ಮೊದಲಿಗೆ ಹಳೆ ಎಲೆಗಳಲ್ಲಿ ಕಂಡು ಬರ್ತದೆ. ನಂತರ ಹೊಸ ಎಲೆಗಳಿಗೆ ವ್ಯಾಪಿಸಬಹುದು. ಇನ್ನು ಕೆಲವು ಪೋಷಕಾಂಶಗಳು ಉದಾಹರಣೆಗೆ ಸತು ಇರಬಹುದು, ಕಬ್ಬಿಣದ ಅಂಶ ಇರಬಹುದು, ಇವೆಲ್ಲ ಗಿಡದಲ್ಲಿ ನಿಧಾನವಾಗಿ ಚಲಿಸುವಂತಹ ಪೋಷಕಾಂಶಗಳು. ಸೊ ಅಂತ ಪೋಷಕಾಂಶಗಳ ಕೊರತೆ ಸಂಭವಿಸಿದಲ್ಲಿ ಹೊಸ ಎಲೆಗಳಲ್ಲಿ ಮೊದಲು ಕಂಡುಕೊಳ್ತದೆ. ಹೀಗಾಗಿ ಒಂದು ಅವುಗಳ ಚಲನೆಯ ಆಧಾರದ ಮೇಲೆ ನಾವು ಒಂದು ಸಾಧಾರಣವಾದ ಒಂದು ಕೊರತೆಯ ಲಕ್ಷಣಗಳನ್ನು ಪತ್ತೆ ಹಚ್ಚಬಹುದು. ಹೊಸ ಎಲೆಯಲ್ಲಿ ಕಾಣ್ತದೆ ಅಥವಾ ಹಳೆ ಎಲೆಯಲ್ಲಿ ಕಾಣ್ತದೆ ಆ ಆಧಾರದ ಮೇಲೆ. ಅಂದ್ರೆ ಈ ಪೋಷಕಾಂಶಗಳು ಸಸ್ಯದ ಅದರಲ್ಲೂ ವಿಶೇಷವಾಗಿ ಬಾಳೆಯ ವಿವಿಧ ಭಾಗಗಳಲ್ಲಿ ಸಂಗ್ರಹ ಆಗಿರುತ್ತೆ ಅಂತ ನಾವು ಹೇಳಬಹುದು. ಹೌದು, ಇನ್ನು ಮುಖ್ಯವಾಗಿ ತಾವು ಈ ಪೋಷಕಾಂಶಗಳ ವಿಶ್ಲೇಷಣೆಗೆ ಎರಡು ರೀತಿಯಲ್ಲಿ ನಾವು ಪ್ರಯತ್ನವನ್ನು ಪಡಬಹುದು ಅಂತ ಹೇಳಿದ್ರಿ. ಹೌದು, ಒಂದು ಸಸ್ಯದ ಮಾದರಿಗಳನ್ನು ತೆಗೆಯುವಂತಹದ್ದು ಅಂತ. ಹೌದು, ಅಂದ್ರೆ ಈ ಬಾಳೆ ಬೆಳೆನಲ್ಲಿ ನಾವು ಈ ಸಸ್ಯದ ಮಾದರಿಗಳನ್ನ ಹೇಗೆ ಸಂಗ್ರಹಿಸಬೇಕಾಗತ್ತೆ? ನಾನು ಈಗಾಗಲೇ ಹೇಳಿದಾಗೆ ಪ್ರತಿಯೊಂದು ಗಿಡದಲ್ಲೂ ಪೋಷಕಾಂಶಗಳು ಒಂದೊಂದು ಭಾಗದಲ್ಲಿ ಒಂದು ತರಹ ಸಂಗ್ರಹವಾಗಿರ್ತದೆ. ರೈತರು ಸಸ್ಯದ ಮಾದರಿಯನ್ನು ತರಬೇಕಾದ್ರೆ ಬಹಳ ಒಂದು ಗಮನವಿಟ್ಟು ತರಬೇಕಾಗ್ತದೆ. ಉದಾಹರಣೆಗೆ ಬಾಳೆಯ ಗಿಡದಲ್ಲಿ ಒಂದು ವಾರಕ್ಕೆ ಅಥವಾ ಒಂದು 10 ದಿನಕ್ಕೆ ಗಿಡ ನೆಟ್ಟ ನಂತರ ಹೊಸ ಎಲೆಗಳು ಬರುವ ಸಂಭವ ಇದೆ. ಚಳಿಗಾಲದಲ್ಲಿ ಸ್ವಲ್ಪ ತಡ ಆಗಬಹುದು. ಅಂದ್ರೆ ಮೂರನೆಯ ಎಲೆಯ ತುದಿಯನ್ನ ಮಧ್ಯದಲ್ಲಿ 20 ಬಾಗು ಚದುರ ಸೆಂಟಿಮೀಟರ್ ಅಷ್ಟು ಎಲೆಯನ್ನು ಸಂಗ್ರಹ ಮಾಡಿ ಸುಮಾರು 16-20 ವಾರದ ನಂತರ ಗಿಡ ನೆಟ್ಟ ಅಂದ್ರೆ 3-4 ತಿಂಗಳು ಆದ ನಂತರ ನಮ್ಮ ಪ್ರಯೋಗಶಾಲೆಗಳಿಗೆ ಅದನ್ನ ಸಂಗ್ರಹಿಸಿ ಕಳಿಸಬೇಕಾಗುತ್ತೆ. ಈ ರೀತಿ ಸಂಗ್ರಹ ಮಾಡಿದ ಎಲೆಗಳ ಮಾದರಿಯನ್ನ ನಾವು ಸೂಕ್ತವಾದ ಪರೀಕ್ಷೆಗೆ ಒಳಪಡಿಸಿ ಒಂದು ಶಿಫಾರಸು ನೀಡಲು ಅನುಕೂಲವಾಗ್ತದೆ. ಮುಖ್ಯವಾಗಿ ಎಲೆಯೇ ತರಬೇಕಾಗತ್ತೆ. ಎಲೆಯನ್ನೇ ತರಬೇಕಾಗುತ್ತೆ. ಮಧ್ಯ 20 ಚದುರ ಸೆಂಟಿಮೀಟರ್ ತರುವುದು ಬಹಳ ಮುಖ್ಯವಾಗಿದ್ದದು. ಓಹೋ, ಎಲೆ ಮಧ್ಯದ್ದು. ಹೌದು, ಎಲೆ ಮಧ್ಯದ್ದು ಮೂರನೇ ಎಲೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಂಗೆ ವಾರಕ್ಕೂ ಒಂದು ಎಲೆಗಳು ಬರುವಂತ ಸಂಭವ ಇದೆ ಅಥವಾ 10 ದಿವಸಕ್ಕೂ ಆದ್ರೂ ಬರಬಹುದು. ಬಟ್ ಮೂರನೇ ಎಲೆಯನ್ನ ಮೇಲಿನಿಂದ ಲೆಕ್ಕ ಮಾಡಿಬಿಟ್ಟು ಅದರಲ್ಲಿ ತುದಿಯಿಂದ ಮೂರನೇ ಎಲೆಯನ್ನ ಅದರಲ್ಲಿ 20 ಚದುರ ಸೆಂಟಿಮೀಟರ್ ಅಂದ್ರೆ ಉದ್ದ 20 ಸೆಂಟಿಮೀಟರ್, ಅಗಲ 20 ಸೆಂಟಿಮೀಟರ್ ಹೆಚ್ಚು ಕಡಿಮೆ ಹಾಗೆ ಅದನ್ನ ಕತ್ತರಿಸಿ ತರಬೇಕಾಗುತ್ತೆ. ಎಷ್ಟು ಎಲೆಗಳು ತರಬೇಕಾಗುತ್ತೆ? ಸುಮಾರು 20-25 ಎಲೆಗಳಿಂದ ಒಂದು ಸಂಗ್ರಹ ಮಾಡಿಬಿಟ್ಟು ಅದನ್ನ ಮಾದರಿಯನ್ನು ನಮಗೆ ಸಂಗ್ರಹ ಮಾಡಿ ಅಂದ್ರೆ ಜಮೀನಿನ ವಿವಿಧ ಭಾಗದಲ್ಲಿರೋ ಸಸ್ಯಗಳನ್ನಲ್ಲೇ ತರಬೇಕಾಗತ್ತ? ಹೌದು, ಒಂದೇ ಭಾಗದಿಂದ ತರುವುದಕ್ಕಿಂತ ಬದಲಾಗಿ ವಿವಿಧ ಭಾಗಗಳಿಂದ ತಂದ್ರೆ ತುಂಬಾ ಸೂಕ್ತವಾಗಿರ್ತದೆ. ಮಧ್ಯದಿಂದ ಒಂದು ಅಂದ್ರೆ ನಾವು ಯಾವ ಅನಾಲಿಸಿಸ್ ಮಾಡ್ತೇವೆ ಎಲ್ಲವೂ ಯಾವ ರೀತಿ ಸಸ್ಯದ ಮಾದರಿಯನ್ನು ರೈತರು ತರ್ತಾರೆ ಅನ್ನೋದು ಅವಲಂಬಿಸಿರ್ತದೆ ಫಲಿತಾಂಶ. ಹೌದು, ಫಲಿತಾಂಶ. ಹಾಗಾಗಿ ಆ ಮಾದರಿಗಳು ಬಹಳ ಇಡೀ ಬೆಳೆಯನ್ನ ಪ್ರತಿನಿಧಿಸುವ ರೀತಿ ಇರಬೇಕು. ಹೌದು ಹೌದು, ಅವಾಗ ನಮಗೆ ಒಳ್ಳೆ ಫಲಿತಾಂಶ ಫಲಿತಾಂಶ ಸಿಗ್ತದೆ. ಇದನ್ನ ನಮ್ಮ ರೈತ ಬಾಂಧವರು ಗಮನಿಸಬೇಕು. ಈಗ ಒಂದ್ ಕಡೆ ಎಲ್ಲ ಒಂದು ಪಕ್ಕದಲ್ಲಿ ಚೆನ್ನಾಗಿ ಬಂದಿರುತ್ತೆ ಗಿಡಗಳು, ಅಲ್ಲಿ ಮಾತ್ರ ತಂದ್ರೆ ಫಲಿತಾಂಶ ಸರಿ ಬರಲ್ಲ, ಫಲಿತಾಂಶ ಸರಿ ಬರಲ್ಲ, ವ್ಯತ್ಯಾಸಗಳು ಆಗ್ತವೆ. ಎಲ್ಲಾ ಭಾಗದಿಂದಲೂ ಪ್ರತಿನಿಧಿಸುವ ರೀತಿಯಲ್ಲಿ ತರಬೇಕಾಗುತ್ತೆ. ಇದು ಮುಖ್ಯವಾಗಿ ಸಸ್ಯ ಮಾದರಿಗಳಲ್ಲಿ ಈ ಎಲೆಯನ್ನ ತರುವಂತ ಸಂಗ್ರಹಿಸುವಂತ ಒಂದು ವಿಧ ಅಂತ ತಾವು ಹೇಳಿದ್ರಿ. ಇನ್ನ ಈ ಬಾಳೆ ಬೆಳೆನಲ್ಲಿ ಏನು ತಾವು ಹೇಳಿದ್ರಲ್ಲ, ಈ ಎಲೆ ಮಾದರಿಗಳನ್ನ ತಂದು ಪರೀಕ್ಷೆ ಮಾಡಿಸಬೇಕಾಗತ್ತೆ ಅಂತಂದು, ಇದರಿಂದ ಆಗುವಂತ ಪ್ರಯೋಜನಗಳು ಏನೇನು ಅಂತೀರಿ? ನಾವು ಎಲೆ ಮಾದರಿಗಳನ್ನು ತಂದು ಪರೀಕ್ಷೆ ಮಾಡೋದ್ರಿಂದ ಪ್ರಮುಖವಾಗಿ ಈ ಪೋಷಕಾಂಶಗಳ ಪ್ರಮಾಣವನ್ನು ಗಿಡದಲ್ಲಿ ಎಷ್ಟು ಇದೆ ಅಂತ ಪತ್ತೆ ಹಚ್ಚಬಹುದು. ಬಹಳಷ್ಟು ರೈತರು ಸಾಧಾರಣ ಉದಾಹರಣೆಗೆ ಬಾಳೆ ಗಿಡದಲ್ಲಿ ಆರು ಅಥವಾ ಏಳು ತಿಂಗಳಾದ್ಮೇಲೆ ಹೂವು ಬರುವಂತ ಸಂದರ್ಭದಲ್ಲಿ ಅದಾದ ನಂತರ ಒಂದು ಕೊರತೆಯ ಲಕ್ಷಣಗಳನ್ನು ತಂದು ಬಂದ್ರೆ ಅಂತ ಸಂದರ್ಭದಲ್ಲಿ ಎಲೆಗಳನ್ನ ತಂದು ಪರೀಕ್ಷೆಗೆ ಕೊಟ್ಟರೆ ನಾವು ಅದನ್ನು ಪರೀಕ್ಷೆ ಮಾಡೋದ್ರಿಂದ ನಮ್ಮ ಕರೆಕ್ಷನ್ ಮಾಡಲಿಕ್ಕೆ ನಮಗೆ ಸಾಕಷ್ಟು ಕಾಲಾವಕಾಶ ಇರಲ್ಲ. ಹಾಗೆ ಮುಂದಾಗಿ ಯಾವ ಪೋಷಕಾಂಶದಿಂದ ನ್ಯೂನತೆ ಸಂಭವಿಸುವುದಂತ ಪತ್ತೆ ಹಚ್ಚಲಿಕ್ಕೆ ಈ ಲೀಫ್ ಅನಾಲಿಸಿಸ್ ಎಲೆ ಪರೀಕ್ಷೆಯನ್ನು ಹೇಳ್ತೇವೆ, ಅದು ತುಂಬಾ ಉಪಯೋಗವಾಗ್ತದೆ. ಅಂದ್ರೆ ಅದೊಂದು ರೀತಿ ಇನ್ನು ಪ್ರಾರಂಭದಲ್ಲೇ ಮಾಡೋದು ಒಳ್ಳೇದು ಅಂತ ಡಯಾಗ್ನೋಸಿಸ್ ಪತ್ತೆ ಹಚ್ಚೋದು. ಹೌದು, ಇದಲ್ಲದೆ ರಾಸಾಯನಿಕ ಗೊಬ್ಬರಗಳ ಶಿಫಾರಸು ಮಾಡಬೇಕಾದ್ರೆ ನಮಗೆ ಈ ಎಲೆ ಪರೀಕ್ಷೆ ಬಹಳ ಮುಖ್ಯವಾದ ಒಂದು ಸಾಧನೆ, ಇದು ಬಹಳ ಒಂದು ಮುಖ್ಯವಾದ ಅಂಶ, ಮುಖ್ಯ ಅಂಶವಾಗ್ತದೆ. ಅಂದ್ರೆ ಒಂದು ಯಾವ ಪೋಷಕಾಂಶದ ಕೊರತೆಯಿಂದ ಗಿಡದ ಬೆಳವಣಿಗೆ ಕುಂಠಿತವಾಗುವುದು ಅಂತ ಪತ್ತೆ ಹಚ್ಚುವುದು ಒಂದು ದೃಷ್ಟಿ. ಎರಡನೇದಾಗಿ ರಸಗೊಬ್ಬರಗಳ ಬಳಕೆಯ ಪ್ರಮಾಣವನ್ನು ನಿರ್ಧಾರ ಮಾಡಲಿಕ್ಕೆ ನಮಗೆ ಈ ಎಲೆ ಪರೀಕ್ಷೆ ತುಂಬಾ ಅನುಕೂಲ ಆಗ್ತದೆ. ಇಷ್ಟೆಲ್ಲ ಅನುಕೂಲಗಳು ಈ ಎಲೆ ಪರೀಕ್ಷೆಯಿಂದ ಆಗ್ತದೆ. ಇನ್ನ ಮುಖ್ಯವಾಗಿ ಈ ಸಸ್ಯದ ಮಾದರಿಯಿಂದ ತಾವು ತರುವಂತ ವಿಧಾನದ ಬಗ್ಗೆ, ಅದರಿಂದ ಆಗುವಂತ ಪ್ರಯೋಜನಗಳ ಬಗ್ಗೆ ತಾವು ತಿಳಿಸಿದ್ರಿ. ಇನ್ನೊಂದು ಒಂದು ಕ್ರಮ ಅಂದ್ರೆ ಮೊದಲಿಂದನೂ ಬಂದಿರುವಂತಹದ್ದು, ಅಂದ್ರೆ ಈ ಮಣ್ಣಿನ ಮಾದರಿಗಳನ್ನ ಸಂಗ್ರಹಿಸಿ ಆ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸುವಂತಹದ್ದು. ಈ ಮಣ್ಣಿನ ಪರೀಕ್ಷೆಯ ಮಹತ್ವ ಮತ್ತೆ ಮಣ್ಣು ತರಬೇಕಾದಂತ ಒಂದು ವಿಧಾನ, ಅಂದ್ರೆ ಮಣ್ಣಿನ ಮಾದರಿಗಳನ್ನ ಹೇಗೆ ಸಂಗ್ರಹಿಸಬೇಕಾಗತ್ತೆ ಬಾಳೆ ಬೆಳೆನಲ್ಲಿ ಅಂತ ಸ್ವಲ್ಪ ಹೇಳ್ತೀರ. ಅಂದ್ರೆ ಎಲೆ ಪರೀಕ್ಷೆ ನಾನು ಈಗಾಗಲೇ ಹೇಳದಂಗೆ ಸಾಕಷ್ಟು ಉಪಯೋಗಗಳಿದೆ. ಆದರೆ ಈ ಎಲೆ ಪರೀಕ್ಷೆಯಿಂದ ಮಣ್ಣಿನಲ್ಲಿ ಆಗುವ ದಿನನಿತ್ಯದ ಬದಲಾವಣೆಗಳನ್ನ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗ್ತದೆ, ನಮಗೆ ಪೂರ್ಣವಾದ ಚಿತ್ರಣ ಸಿಗೋದಿಲ್ಲ, ಪೂರ್ಣವಾದ ಚಿತ್ರಣ ಸಿಗೋದಿಲ್ಲ. ಹಾಗಾಗಿ ಸಮಗ್ರವಾಗಿ ಒಂದು ಒಂದು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಮಣ್ಣು ಮತ್ತು ಸಸ್ಯದ ಪೋಷಕಾಂಶಗಳ ಎರಡು ಪ್ರಮಾಣವನ್ನು ನಾವು ಪರೀಕ್ಷೆ ಮಾಡಬೇಕಾಗ್ತದೆ. ಇದಕ್ಕೆ ಮಣ್ಣನ್ನು ಸಂಗ್ರಹಿಸುವಾಗ ಕೆಲವೊಂದು ಸರಳವಾದ ಕ್ರಮಗಳನ್ನು ರೈತರು ಅನುಸರಿಸಬೇಕಾಗ್ತದೆ. ಏನೇನು ಅಂತೀರ? ಇದರಲ್ಲಿ ಸಾಧಾರಣವಾಗಿ 15 ಸೆಂಟಿಮೀಟರ್ ಆಳದಲ್ಲಿ ಈ ಆಂಗ್ಲ ಭಾಷೆಯಲ್ಲಿ ಏನು ವಿ ಹೇಳ್ತೇವೆ ಆ ಶೇಪಲ್ಲಿ ಗುಂಡಿಯನ್ನು ತೆಗೆದುಬಿಟ್ಟು ಒಂದು ಮಾದರಿಗೆ ಹೆಚ್ಚು ಕಡಿಮೆ 250-500 ಗ್ರಾಮ್ ಅಷ್ಟು ಮಣ್ಣನ್ನು ತರಬೇಕಾಗ್ತದೆ. ಈ ಮಣ್ಣನ್ನು ಸಾಧಾರಣವಾಗಿ ಉದಾಹರಣೆಗೆ ಬಾಳೆ ಗಿಡದಲ್ಲಿ ಗಿಡ ನೆಟ್ಟ 1 ಮೀಟರ್ ದೂರದಿಂದ ಈ ಮಣ್ಣುಗಳನ್ನು ಸಂಗ್ರಹಿಸಬಹುದು. ಗಿಡ ನೆಟ್ಟ ಬುಡದಿಂದ ದೂರ ಒಂದು ಮೀಟರ್ ದೂರ ಇದಲ್ಲೇ ಒಂದು ತೋಟದಲ್ಲಿ ಹೆಚ್ಚು ಕಡಿಮೆ 4-5 ಕಡೆ ಮಣ್ಣುಗಳನ್ನು ಸಂಗ್ರಹಿಸ ಮಾಡಿ ಅವುಗಳನ್ನ ಒಟ್ಟುಗೂಡಿಸಿ ಒಂದು ಮಾದರಿಯನ್ನ ಒಂದು ಇದಕ್ಕೆ ತರಬೇಕಾಗ್ತದೆ. ಮತ್ತೆ ಇದಲ್ಲದೆ ಕೆಲವೊಂದು ಸಣ್ಣ ಅಂಶಗಳನ್ನ ರೈತರು ಗಮನದಲ್ಲಿ ಇಟ್ಕೋಬೇಕು. ಈ ರಾಸಾಯನಿಕ ಗೊಬ್ಬರಗಳಿಂದ ಕಲುಷಿತವಾಗಿರುವಂತಹ ಚೀಲ ತರಬಾರದು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಗೊಬ್ಬರ ಕೊಟ್ಟಿರ್ತಾರೆ, ಗೊಬ್ಬರ ಕೊಟ್ಟ ಮೇಲೆ ಮಣ್ಣಿನ ಮಾದರಿ ತರೋದು, ಅದು ಮಾಡಬಾರದು, ಅದು ತಪ್ಪಾಗುತ್ತೆ. ರಾಸಾಯನಿಕ ಗೊಬ್ಬರಗಳಿರುವಂತಹ ಚೀಲದಿಂದ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟ ತಕ್ಷಣ ಆಗಲೇ ಮಣ್ಣಿನ ಮಾದರಿಗಳನ್ನು ತರುವುದು ಅಷ್ಟು ಸೂಕ್ತ. ಹೌದು, ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಈ ತಗ್ಗಾದ ಪ್ರದೇಶಗಳಲ್ಲಿ ನೀರು ನಿಂತಿರುತ್ತೆ, ಅಲ್ಲೂ ಬಸ್ತೋಗಿರುತ್ತೆ, ಅಂತ ಕಡೆ ಮಣ್ಣಿನ ಮಾದರಿ ಮಣ್ಣಿನ ಮಾದರಿಯನ್ನು ತರಬೇಕಾದ್ರೆ ಬಹಳ ವಿವೇಚನೆಯಿಂದ ತಂದ್ರೆ ತುಂಬಾ ಒಳ್ಳೇದು, ಅದು ನಮಗೆ ಸೂಕ್ತವಾದ ಶಿಫಾರಸ್ ನೀಡಲು ಬಹಳ ಅನುಕೂಲ ಆಗ್ತದೆ. ಮತ್ತೆ ಮರದ ಕೆಳಗಡೆ ತರೋದು, ಹೌದು, ಮರಗಳ ಪಕ್ಕದಲ್ಲಿ ತರೋದು, ಇಲ್ಲೆಲ್ಲ ಸ್ವಲ್ಪ ತಂದ್ರೆ ಸರಿಯಾದ ಫಲಿತಾಂಶ ಸಿಗೋದಿಲ್ಲ. ಆದ್ರಿಂದ ಇವರು ಜಮೀನನ್ನು ವಿಂಗಡಿಸಿಕೊಂಡು ಸುಮಾರು 1 ಎಕರೆಗೆ 4-5 ಕಡೆ ತಂದ್ರೆ ಸಾಕಾಗತ್ತೆ. 4-5 ಕಡೆಯಿಂದ ತಂದ್ಬಿಟ್ಟು ಒಂದು ಮಾದರಿಯನ್ನ ತಂದ್ರೆ ಸಾಕಾಗುತ್ತೆ, ಸಾಕಾಗಬಹುದು. 4-5 ಕಡೆ ಉಪಮಾದರಿ ಉಪಮಾದರಿಯನ್ನು ತೆಗೆದುಕೊಂಡು ಅವುಗಳನ್ನ ಮತ್ತೆ ಎಲ್ಲ ನಾವು ಮಿಶ್ರಣ ಮಾಡಿಕೊಂಡು ಅದ್ರಲ್ಲಿ ಒಂದು ಮಾದರಿ ತಂದ್ರೆ ಸಾಕ. ಸಾಧಾರಣವಾಗಿ ನಮ್ಮ ರೈತ ಬಾಂಧವರಿಗೆ ಈಗಾಗಲೇ ಸುಮಾರಾಗಿ ಗೊತ್ತಾಗಿದೆ, ಅದು ಎಲ್ಲ ಉಪಮಾದರಿಗಳನ್ನ ಮಿಶ್ರ ಮಾಡಿ ಅದ್ರಲ್ಲಿ 4 ಭಾಗ ಮಾಡಿ ಎದುರು ಬದುರು ಇರೋದು ಮಾದರಿನ ತೆಗೆದು ಮತ್ತೆ ಇನ್ನು ಉಳಿದ 2 ಭಾಗನ ಮಿಶ್ರ ಮಾಡಿ ಮತ್ತೆ 4 ಭಾಗ ಮಾಡಿ ನಿಮಗೆ ಎಷ್ಟು ಪ್ರಮಾಣ ಬೇಕಾಗುತ್ತೆ? ಹೆಚ್ಚು ಕಡಿಮೆ ಒಂದು 400-500 ಗ್ರಾಮ್ ಮಣ್ಣು ಸಾಕು. ಅರ್ಧ ಕೆಜಿ ಸಾಕಾಗುತ್ತೆ. ಸಾಕಾಗುತ್ತೆ. ಬಟ್ಟೆ ಚೀಲದಲ್ಲಿ ತರೋದು ಒಳ್ಳೇದು. ಬಟ್ಟೆ ಚೀಲದಲ್ಲಿ ತರೋದು ಕಲುಷಿತವಾಗದಂಗೆ ಯಾವುದೇ ಕಬ್ಬಿಣದ ಅಂಶ ಆಗಲಿ ಯಾವುದರಿಂದ ಕಲುಷಿತವಾಗದಂತೆ ರೈತರು ಜಾಗ್ರತೆ ವಹಿಸಬೇಕಾಗ್ತದೆ. ಮತ್ತೆ ಎಲ್ಲ ವಿವರಗಳನ್ನ ಅದರಲ್ಲಿ ಬರ್ದಾಕ್ಬೇಕಾಗುತ್ತೆ. ಹೆಸರು, ವಿಳಾಸ, ಯಾವ ಊರು, ಯಾವ ತಳಿ ಬಾಳೆನ ಹಾಕೊಂಡು, ನೀರಿನ ಸೌಕರ್ಯ ಯಾವ ತರ ಇದೆ, ಇದೆಲ್ಲವನ್ನ ಒಂದು ನಾವು ಅದರಲ್ಲಿ ನಮೂದು ಮಾಡಬೇಕಾಗುತ್ತೆ. ನಮೂದು ಮಾಡಿದ್ರೆ ನಿಮಗೆ ಅದನ್ನ ನೋಡಿಕೊಂಡು ಕೆಲವೊಂದು ಕ್ರಮ ಕೈಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹೌದು, ಕೆಲವೊಂದು ತೀರ್ಮಾನ ಕೈಗೊಳ್ಳಲು ಅನುಕೂಲ ಆಗ್ತದೆ. ಸರಿ, ಈಗ ಮುಖ್ಯವಾಗಿ ಈ ಬಾಳೆ ಬೆಳೆಗೆ ಸಾಮಾನ್ಯವಾದ ಈ ಪೋಷಕಾಂಶಗಳ ಒಂದು ಶಿಫಾರಸು ಹೇಗಿದೆ ಅಂತೀರಿ? ಆ ಪ್ರಮಾಣದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಈಗಾಗಲೇ ಹೇಳಿದಂಗೆ ಬಾಳೆ ಒಂದು ಒಂದು ಪೋಷಕಾಂಶಗಳ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತದೆ. ಒಂದು ಸಾಮಾನ್ಯವಾದ ಶಿಫಾರಸು ಅಂದ್ರೆ 200 ಗ್ರಾಮ್ ಸಾರಜನಕ, 100 ಗ್ರಾಮ್ ಫಾಸ್ಫರಸ್, 200 ಗ್ರಾಮ್ ಪೊಟಾಷಿಯಂ ಅನ್ನ ಒಂದು ಗಿಡಕ್ಕೆ ಒಂದು ಬೆಳೆಗೆ ನಾವು ಶಿಫಾರಸು ಮಾಡಿದ್ದೇವೆ. ಏನು ಅಂದ್ರೆ ಇದು ಸಾಮಾನ್ಯವಾದ ಒಂದು ಶಿಫಾರಸು. ಇದರಲ್ಲಿ ಸಾರಜನಕ ಮತ್ತು ಪೊಟಾಷಿಯಂನ 4 ಸಮಾನ ವಿಭಜಿತ ಪ್ರಮಾಣಗಳಲ್ಲಿ ನೀಡಬಹುದು. ಏನು ಸ್ಪ್ಲಿಟ್ ಡೋಸ್ ಅಂತ ಏನು ಹೇಳ್ತೇವೆ, 4 ಸಮಾನ ವಿಭಜಿತ ಭಾಗಗಳಲ್ಲಿ ನೀಡಬಹುದು. ಇದು ಗಿಡ ನೆಟ್ಟು ಹೆಚ್ಚು ಕಡಿಮೆ 2-4 ಅಥವಾ 8 ತಿಂಗಳ ನಂತರ ಈ ಗೊಬ್ಬರಗಳನ್ನು ನೀಡಬೇಕಾಗ್ತದೆ. ಇನ್ನು ರಂಜಕದ ಪ್ರಮಾಣವನ್ನ ಪೂರ್ಣ ಪ್ರಮಾಣವನ್ನ ಗಿಡ ನೆಟ್ಟ ಸಮಯದಲ್ಲೇ ನೀಡಬಹುದು. ಹೀಗೆ ಪ್ರಾಥಮಿಕ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬಹುದು. ಎರಡನೇದಾಗಿ ಇನ್ನು ಸೂಕ್ಷ್ಮ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾದ್ದು. ಇತ್ತೀಚಿನ ದಿನಗಳಲ್ಲಿ ಕೆಲವು ಕಡೆ ಲಘು ಪೋಷಕಾಂಶಗಳ ಒಂದು ಪ್ರಮಾಣ ಕಡಿಮೆ ಇರೋದು ಕಂಡು ಬಂದಿದೆ. ಉದಾಹರಣೆಗೆ ನೀವು ಸತುವಿನ ಅಂಶ ಇರಬಹುದು, ಇದನ್ನು ನಾವು ಎಲೆ ಪರೀಕ್ಷೆ ಮತ್ತು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವಶ್ಯಕತೆಗೆ ಅನುಗುಣವಾಗಿ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಜಿಂಕಿನ ಪ್ರಮಾಣ ಮಣ್ಣಿನಲ್ಲಿ 0.75 to 1 dashalaksha ಪ್ರಮಾಣಗಳಲ್ಲಿ ಇರಬೇಕಾಗ್ತದೆ. ಇದೇ ಸತುವಿನ ಪ್ರಮಾಣ ಗಿಡದಲ್ಲಿ 25-30 dashalaksha ಭಾಗಗಳಲ್ಲಿ ಇರಬೇಕಾಗ್ತದೆ, ಅಂದ್ರೆ ಪಿಪಿಎಂ ಅಂತ ಪಿಪಿಎಂ ಅಂತ ಹೇಳ್ತೇವೆ ಆ ಪ್ರಮಾಣದಲ್ಲಿ. ಸೊ ನಾವು ಈಗಾಗಲೇ ಒಂದು ಮಾದರಿಯನ್ನು ಯಾವ ತರ ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಈ ಪ್ರಮಾಣವನ್ನು ಹೋಲಿಸಿ ಅವಶ್ಯಕತೆಗೆ ಅನುಗುಣವಾಗಿ ನಾವು ಜಿಂಕ್ ಅನ್ನು ನಾವು ಪೂರಬೇಕಾಗಿ ನಾವು ಶಿಫಾರಸು ಮಾಡ್ತೇವೆ. ಇದರಲ್ಲಿ ಮುಖ್ಯವಾದ ಒಂದು ಅಂಶ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ, ಪ್ರತಿ ವರ್ಷವೂ ಈ ಲಘು ಪೋಷಕಾಂಶಗಳನ್ನು ನೀಡುವಂತ ಅವಶ್ಯಕತೆ ಇರುವುದಿಲ್ಲ, ಅವಶ್ಯಕತೆ ಇದ್ರೆ ಮಾತ್ರ ನೀಡಬೇಕಾಗ್ತದೆ. ಇನ್ನು ಉದಾಹರಣೆಗೆ ಜಿಂಕ್ ಕಡಿಮೆ ಇದೆ ಅನ್ನೋ ಒಂದು ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ 50 grams ಜಿಂಕ್ ಸಲ್ಫೇಟ್ ಅನ್ನು ನಾವು ಶಿಫಾರಸು ಮಾಡಿದ್ದೇವೆ. ಇನ್ನು ಗಿಡಕ್ಕೆ ಸಿಂಪಡಣೆ ಮಾಡುವಂತಹ ಸಂದರ್ಭದಲ್ಲಿ 0.3-0.5% ಏನು ಜಿಂಕ್ ಸಲ್ಫೇಟ್ ಅನ್ನು ಸಿಂಪಡಣೆ ಮಾಡಬಹುದು. ಇನ್ನು ಕೆಲವು ಪೋಷಕಾಂಶಗಳು ಉದಾಹರಣೆಗೆ ಬೋರಾನ್ ಇರಬಹುದು, ಬೋರಾನ್ ಕೂಡ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಡೆ ಕಡಿಮೆ ಪ್ರಮಾಣದಲ್ಲಿ ಇದು ಕಂಡು ಬಂದಿದೆ. ಇದು ಬೇಕಾದರೆ ಅಂತಹ ಸಂದರ್ಭದಲ್ಲಿ ಸುಮಾರು 10-20 grams ಬೋರಾಕ್ಸ್ ಅನ್ನು ಮಣ್ಣಿಗೆ ಹಾಕುವುದರಿಂದಾಗಲಿ ಅಥವಾ 0.2% ಬೋರಿಕ್ ಆಸಿಡ್ ಸಿಂಪಡಣೆ ಮಾಡುವುದರಿಂದ ಇದನ್ನು ಸರಿಪಡಿಸಬಹುದು. ಬಟ್ ಮುಖ್ಯವಾದ ಒಂದು ಅಂಶ ಈ ಲಘು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಪೋಷಕಾಂಶಗಳನ್ನ ಬಗ್ಗೆ ಸಂಬಂಧಪಟ್ಟ ನಿರ್ವಹಣೆ ಮಾಡಬೇಕಾದ್ರೆ ರೈತರು ತಜ್ಞರನ್ನು ಖುದ್ದಾಗಿ ಭೇಟಿ ಮಾಡಿ ಅವಶ್ಯಕತೆಗೆ ಅನುಗುಣವಾಗಿ ಮಾತ್ರ ನೀಡುವುದು ಬಹಳ ಸೂಕ್ತ ಅಂತ ಅನಿಸ್ತದೆ. ಇನ್ನು ಈ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಕೊಡೋದು ನಮ್ಮ ರೈತ ಬಾಂಧವರಿಗೆ ಒಂದು ರೀತಿ ಸವಾಲಿನ ಕೆಲಸನೇ. ಹೌದು, ಅವರಿಗೆ ವಿಶೇಷವಾದ ಒಂದು ತಯಾರಾಗಿರುವಂತ ಏನಾದ್ರು ಮಿಶ್ರಣ ಇಂಥದ್ದು ಏನಾದ್ರು ಸಿಗುತ್ತೆ? ಭಾರತೀಯ ತೋಟಗಾರಿಕಾ ಸಂಶೋಧನೆಯಲ್ಲಿ ಹಲವು ವರ್ಷಗಳಿಂದ ಬಾಳೆಯ ಮೇಲೆ ಸಂಶೋಧನೆ ಮಾಡಿ ಬಾಳೆಗೆ ಬೇಕಾಗುವ ಪೋಷಕಾಂಶಗಳ ಒಂದು ಸಮಗ್ರ ಮಿಶ್ರಣ ಅವಶ್ಯಕತೆಯನ್ನು ಗಮನದಲ್ಲಿಟ್ಟುಕೊಂಡು ಬಾಳೆ ವಿಶೇಷ ಮಿಶ್ರಣ ಬನಾನಾ ಸ್ಪೆಷಲ್ ಅಂತ ಒಂದು ತಯಾರು ಮಾಡಿದ್ದೇವೆ, ಒಂದು ಸಿದ್ಧಪಡಿಸಿದ್ದೇವೆ. ಅದರಲ್ಲಿ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಇರೋದ್ರ ಜೊತೆಗೆ ಇದರಲ್ಲಿ ವಿವಿಧ ಹಂತಗಳಲ್ಲಿ ಯಾವ ಮಟ್ಟದಲ್ಲಿ ಪೋಷಕಾಂಶಗಳು ಬೇಕಾಗುತ್ತದೆ ಆ ಪ್ರಮಾಣದ ಮೇಲೆ ನಾವು ಇದನ್ನು ತಯಾರು ಮಾಡಿದ್ದೇವೆ. ಇದನ್ನು ಸಾಧಾರಣವಾಗಿ 4, 5, or 6 months ನಂತರ ಸಿಂಪಡಣೆಗೆ ಸಿಂಪಡಿಸ್ ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾದ ಒಂದು ವಿಶೇಷ ಅಂತಂದ್ರೆ ಇದು ಎಲೆ ಸಿಂಪಡಣೆಗೆ ಮಾತ್ರ ಸೂಕ್ತವೇನ, ಮಣ್ಣಿಗೆ ಹಾಕ್ಲಿಕ್ಕೆ ಆಗ್ಲಿಕ್ಕಾಗಲ್ಲ. ಮತ್ತೆ ಇದನ್ನು ಯಾವುದೇ ಒಂದು ಕೀಟನಾಶಕ ಅಥವಾ ಶಿಲೀಂಧ್ರ ಇದರ ಜೊತೆಗೆ ಮಿಕ್ಸ್ ಮಾಡುವುದನ್ನ ಆದಷ್ಟು ಮಾಡಬಾರದು, ಆ ಒಂದು ದೃಷ್ಟಿಯನ್ನು ಇಟ್ಕೋಬೇಕು. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬೆರೆಸ್ಕೋಬೇಕಾಗತ್ತೆ ಅಂತ ಇದನ್ನ? ಅದು ಒಂದೊಂದು ಬೆಳಗ್ಗೆ ಒಂದೊಂದು ಇದಿರ್ತದೆ, ಸಾಧಾರಣವಾಗಿ ಹಂತಕ್ಕೆ ವ್ಯತ್ಯಾಸ ಆಗ್ತದೆ. ಅದರಲ್ಲಿ ನಾವು ಎಲ್ಲಾ ವಿವರಗಳನ್ನ ಬಾಳೆ ಮಾಡಿರ್ತದೆ, ಅದರಲ್ಲಿ ಈ ನಾವು ರಸಸಾರ ಅಂತ ಏನ್ ಹೇಳ್ತೇವೆ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ, ಕಡಿಮೆ ಅಥವಾ ಜಾಸ್ತಿ ಮಾಡಬೇಕಾಗ್ತದೆ, ಅದರ ಪೂರ್ಣ ವಿವರವನ್ನು ನಾವು ಕೊಟ್ಟಿರ್ತೇವೆ. ಹೌದು. ಇನ್ನ ಈ ಬಾಳೆ ಬೆಳೆಯಲ್ಲಿ ಈ ನೀರಿನ ಪರೀಕ್ಷೆ ಮತ್ತೆ ಅದರ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇತ್ತೀಚಿನ ದಿನಗಳಲ್ಲಿ ನಾವು ಮಣ್ಣು ಮತ್ತು ಸಸ್ಯಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಾದ್ರೆ ನೀರಿನ ಗುಣಮಟ್ಟವನ್ನು ನಾವು ಒಂದು ಪತ್ತೆ ಹಚ್ಚೋದು ಬಹಳ ಮುಖ್ಯವಾಗಿದೆ. ಬಹಳಷ್ಟು ಮಾದರಿಗಳಲ್ಲಿ ನೀರಿನ ಮಾದರಿಗಳಲ್ಲಿ ಒಂದು ರಸಸಾರ ತೊಂದರೆ ಇರ್ಬೋದು ಅಥವಾ ಲವಣಾಂಶದ ತೊಂದರೆ ಇರ್ಬೋದು, ಅದರಲ್ಲಿ ಇರುವ ಕೆಲವೊಂದು ಆನಯನ ಅಂತ ಏನು ಹೇಳ್ತೇವೆ, ಕ್ಲೋರೈಡು, ಸಲ್ಫೇಟು, ನೈಟ್ರೈಟು, ಕಾರ್ಬೋನೇಟು, ಬೈಕಾರ್ಬೋನೇಟ್ ಅಂತ ಈ 10 ನಾವು ಪತ್ತೆ ಹಚ್ಚಬೇಕಾಗ್ತದೆ. ಈ 10 ಮುಖ್ಯವಾಗಿದ್ದು ಒಂದು ಕ್ಲೋರೈಡ್ ಅಂತ, ಅನದರ್ ಬೈಕಾರ್ಬೋನೇಟ್ ಅಂತ. ಈ 2 ನಾವು ರೈತರಿಗೆ ಪದೇ ಪದೇ ಹೇಳ್ತಾ ಇರ್ತವೆ. ಇವೆಲ್ಲ ಪ್ರಮಾಣವನ್ನು ಫಸ್ಟ್ ಮೊದಲನೇ ಪತ್ತೆ ಹಚ್ಚಿಕೊಂಡು ಒಂದು ಪೋಷಕಾಂಶ ನಿರ್ವಹಣೆಗೆ ನಮಗೆ ಬಹಳ ಅನುಕೂಲ ಆಗ್ತದೆ. ಈ ಕ್ಲೋರೈಡ್ ನಮಗೆಲ್ಲ ಗೊತ್ತಾಗಿದ್ದು ಋಣಾತ್ಮಕವಾದಂತಹ ಒಂದು ಅಯಾನು, ಅದು ಸಾಧಾರಣವಾಗಿ ನಮ್ಮ ಮಣ್ಣಿನ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದೇ ಇದ್ರೂ ಕೂಡ ಸಣ್ಣ ಪ್ರಮಾಣದಲ್ಲೂ ಗಿಡಕ್ಕೆ ಹಾನಿಯಾಗುವಂತ ಸಂದರ್ಭ ಇರ್ತದೆ. ಗಿಡದ ಎಲೆ ತುದಿಗಳನ್ನ ಬಹಳಷ್ಟು ರೈತರು ಕೆಲವೊಂದು ಟೈಮ್ ನೋಡಿರ್ತಾರೆ, ಸುಟ್ಟೋಗದಂತ ಒಂದು ಲಕ್ಷಣಗಳನ್ನು ತೋರಿಸ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ನಾವು ನೀರಿನಲ್ಲಿ ಕ್ಲೋರೈಡ್ ಯಾವ ಪ್ರಮಾಣದಲ್ಲಿ ಇದೆ ಅಂತ ಪತ್ತೆ ಹಚ್ಚಿಬಿಟ್ಟು ಅಂತಹ ರೈತರಿಗೆ ಈ ಕ್ಲೋರೈಡ್ ಅಂಶ ಇರುವಂತಹ ಒಂದು ಕೆಲವೊಂದು ರಸಗೊಬ್ಬರಗಳು, ಉದಾಹರಣೆಗೆ MOP ಇರ್ಬೋದು, ಅಂತಹ ರಸಗೊಬ್ಬರಗಳನ್ನು ಬಳಸಲಿಕ್ಕೆ ನಾವು ಶಿಫಾರಸು ಮಾಡಲ್ಲ. ಕ್ಲೋರೈಡ್ ಮುಕ್ತ ಅಂತ ರಸಗೊಬ್ಬರಗಳನ್ನು ಉಪಯೋಗಿಸಬೇಕಾಗ್ತದೆ. ಅಂದ್ರೆ ಇದನ್ನು ರೈತರು ಖುದ್ದಾಗಿ ನಮ್ಮನ್ನ ಭೇಟಿ ಮಾಡಿಬಿಟ್ಟು ತಮ್ಮ ನೀರಿನ ಪರೀಕ್ಷೆ ಮಾದರಿಯನ್ನ ನಮಗೆ ಕೊಟ್ಟಾಗ ಅದರಲ್ಲಿರುವ ಎಲ್ಲಾ ಅಂಶಗಳನ್ನು ಪತ್ತೆ ಹಚ್ಚಿ ನಾವು ಮಾಡ್ತೇವೆ. ಇನ್ನು ಕೆಲವೊಂದು ರೈತರ ಒಂದು ಹೊಲದಲ್ಲಿ ನೀರು ಏನು ಉಪಯೋಗಿಸ್ತಾರೆ, ಅದರಲ್ಲಿ ಬೈಕಾರ್ಬೊನೇಟ್ ಅಂಶ ತುಂಬಾ ಇತ್ತೀಚೆಗೆ ಜಾಸ್ತಿ ಇದೆ. ಈ ಬೈಕಾರ್ಬೊನೇಟ್ ಇದರಿಂದ ಈ ನೀರಿನ ರಸಸಾರ ಅಂತ ಏನ್ ಹೇಳ್ತೇವೆ ಅದು ಜಾಸ್ತಿ ಆಗ್ತದೆ. ಈ ಬೈಕಾರ್ಬೊನೇಟ್ ಯುಕ್ತ ನೀರನ್ನು ಸತತವಾಗಿ ನಾವು ಕೃಷಿಗೆ ಉಪಯೋಗಿಸಿದರೆ ಅದರಲ್ಲಿ ಫಾಸ್ಫೇಟ್ ಜಾಸ್ತಿ ಗಿಡದ ಪ್ರಮಾಣದಲ್ಲಿ ಹೋಗ್ಬಿಟ್ಟು ಕೆಲವೊಂದು ಲಘು ಪೋಷಕಾಂಶಗಳು, ಉದಾಹರಣೆಗೆ ಐರನ್, ಕಬ್ಬಿಣದ ಅಂಶ ತುಂಬಾ ಕಡಿಮೆ ಆಗುವಂತ ಸಾಧ್ಯತೆ ಬಹಳಷ್ಟು ಇದೆ. ಅಂತ ಸಂದರ್ಭದಲ್ಲಿ ನಾವು 0.5% ಜಿಂಕ್ ಸಲ್ಫೇಟ್ ಅನ್ನ ಅಥವಾ ಈಗಾಗಲೇ ನಾನು ತಿಳಿಸಿದಂಗೆ ಬಾಳೆ ಮೈಕ್ರೋನ್ಯೂಟ್ರಿಯನ್ ಸ್ಪೆಷಲ್ ಅನ್ನ ನಾವು ರೆಕಮೆಂಡ್ ಮಾಡಿ ಆ ಒಂದು ಕಬ್ಬಿಣದ ಅಂಶದ ಕಡಿಮೆ ಇದೆಯನ್ನ ಅದನ್ನ ನಾವು ಪತ್ತೆ ಹಚ್ಚಿಬಿಟ್ಟು ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ನಾನು ಏನ್ ಹೇಳಬೇಕು ಇಷ್ಟಿಸ್ತೇನೆ ಅಂತಂದ್ರೆ, ಒಬ್ಬ ರೈತರು ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾದ್ರೆ ಮಣ್ಣು, ಸಸ್ಯ ಮತ್ತು ನೀರು ಇವು ಮೂರುಗಳ ಪರೀಕ್ಷೆ ಬಹಳ ಮುಖ್ಯವಾಗಿದೆ. ಈ ಮೂರುಗಳ ಪರೀಕ್ಷೆ ನಾವು ಆಧಾರದ ಮೇಲೆ ಒಂದು ಪೋಷಕಾಂಶಗಳ ಪ್ರಮಾಣವನ್ನು ನಿರ್ಧಾರ ಮಾಡಲಿಕ್ಕೆ ನಮಗೆ ತುಂಬಾ ಅನುಕೂಲ ಆಗ್ತದೆ. ಇನ್ನು ನೀರಿನ ಮಾದರಿಯನ್ನ ಹೇಗೆ ತರೋದು ಅಂತೀರಿ? ನೀರಿನ ಮಾದರಿಯನ್ನು ತರೋದು ತುಂಬಾ ಸುಲಭವಾದ ಕ್ರಮ. ಸಾಧಾರಣ ಹೆಚ್ಚು ರೈತರಲ್ಲಿ ಬೋರ್ವೆಲ್ ಇರುವಂತಹ ಸಂದರ್ಭದಲ್ಲಿ 10-15 ನಿಮಿಷಗಳ ಬೋರ್ವೆಲ್ ನ ರನ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದರ ಅರ್ಧ ಅಥವಾ ಒಂದು 1 ಲೀಟರ್ ಒಳಗೆ ನೀರನ್ನ ತರಬೇಕಾಗುತ್ತೆ. ಒಂದು ಉತ್ತಮವಾದ ಬಾಟಲ್ ಅಥವಾ ಇದರಲ್ಲಿ ತರಬೇಕಾಗುತ್ತೆ. ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಕಲುಷಿತ ಆಗದಂತೆ ನೋಡಿಕೊಂಡು ತರಬೇಕಾಗುತ್ತೆ. ಚೆನ್ನಾಗಿ ತೊಳೆದು, ಹೌದು ಅದನ್ನು ಚೆನ್ನಾಗಿ ತೊಳೆದು ನೀರಿನಲ್ಲೇ ತೊಳಿಬೇಕು. ನೀರಿನಲ್ಲೇ ತೊಳಿಬೇಕು, ಅದೇ ನೀರಿನಲ್ಲೇ ಚೆನ್ನಾಗಿ ತೊಳೆದು ತರಬೇಕು. ತರಬೇಕಾಗ್ತದೆ, ಗುಳ್ಳೆಗಳಿಲ್ದಂಗೆ. ಒಂದು ಅಂಶ ಅಂತಂದ್ರೆ ಇಲ್ಲಿ ಮಣ್ಣು ಮತ್ತು ನೀರನ್ನು ತರಲಿಕ್ಕೆ ಸಾಕಷ್ಟು ಸಮಯ ಇರ್ತದೆ ರೈತರಿಗೆ. ಆದರೆ ಸಸ್ಯದ ಮಾದರಿಗಳನ್ನು ಮಾತ್ರ ಆದಷ್ಟು ಮಟ್ಟಿಗೆ ಒಂದೇ ದಿನದಲ್ಲಿ ನಮ್ಮ ಪ್ರಯೋಗಶಾಲೆಗೆ ತಲುಪುವ ಹಾಗೆ ರೈತರು ಸ್ವಲ್ಪ ಗಮನ ವಹಿಸಬೇಕಾಗ್ತದೆ. ಆದಷ್ಟು ಎಲ್ಲಾ ಮಾದರಿಗಳನ್ನು ಕೂಡ ಅವತ್ತೆ ತಂದ್ರೆ ಒಳ್ಳೇದು. ಆದರೆ ಮಣ್ಣು ಮತ್ತು ನೀರಿಗೆ ಸ್ವಲ್ಪ ಸಮಯ ಇರ್ತದೆ, ಸಮಯ ಇರುತ್ತೆ. ಆದರೆ ಸಸ್ಯ ಮಾದರಿಯನ್ನು ಅವತ್ತೆ ತರಬೇಕು. ಬಾಳದಕ್ಕಿಂತ ಮುಂಚೆನೆ ತರಬೇಕು ಅಂತೀರಾ? ಹೌದು, ಬಾಳದಕ್ಕಿಂತ ಮೊದಲೇ ತರಬೇಕಾಗ್ತದೆ. ಮುಖ್ಯವಾಗಿ ಮಣ್ಣು ಮತ್ತು ಎಲೆಗಳ ಒಂದು ವಿವರವಾದಂತಹ ಪರೀಕ್ಷೆ ಮಾಡಿಸೋದಕ್ಕೆ ರೈತರು ಯಾರನ್ನು ಸಂಪರ್ಕಿಸಬಹುದು ಅಂತೀರಿ? ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿ ಮಣ್ಣು, ಸಸ್ಯ ಮತ್ತು ನೀರನ್ನು ಪರೀಕ್ಷೆ ಮಾಡುವ ಒಂದು ವ್ಯವಸ್ಥೆ ಇದೆ. ಈ ಪರೀಕ್ಷೆ ಮಾಡಿಬಿಟ್ಟು ಅದರಲ್ಲಿ ವಿವಿಧ ಹಂತಗಳಿದೆ. ನಾನು ಈಗಾಗಲೇ ಹೇಳ್ದಂಗೆ ಪರೀಕ್ಷೆ ಮಾಡುವುದು, ವಿಶ್ಲೇಷಣೆ ಮಾಡುವುದು, ಶಿಫಾರಸು ಮಾಡುವುದು, ಇವೆಲ್ಲವೂ ಮೌಲ್ಯ ಸೇರ್ಪಡೆಯಲ್ಲಿ ಬರ್ತದೆ. ಇವೆಲ್ಲವನ್ನು ಮಾಡಿಕೊಡುವ ಒಂದು ವ್ಯವಸ್ಥೆ ಇದೆ. ನೀವು ಹೆಚ್ಚಿನ ವಿವರಗಳಿಗೆ ನಿರ್ದೇಶಕರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅವರನ್ನು ಸಂಪರ್ಕಿಸಬಹುದು. ರೈತ ಬಾಂಧವರೇ, ತಮಗೆ ಈ ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HB ರಘುಪತಿಯವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9448504630. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9448504630. ತುಂಬ ಸಂತೋಷ ಡಾಕ್ಟರ್ ರಘುಪತಿಯವರೇ. ತಾವಿದೋರಿಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಅದಕ್ಕಾಗಿ ಅವರು ಈ ಸಸ್ಯದ ಮಾದರಿಯನ್ನು ಹೇಗೆ ಸಂಗ್ರಹಿಸಬೇಕಾಗತ್ತೆ, ಮಣ್ಣಿನ ಮಾದರಿಯನ್ನು ಹೇಗೆ ಸಂಗ್ರಹಿಸಬೇಕಾಗತ್ತೆ, ನೀರಿನ ಮಾದರಿಯನ್ನು ಹೇಗೆ ಸಂಗ್ರಹಿಸಬೇಕಾಗತ್ತೆ, ಮತ್ತು ಅದನ್ನು ಯಾವ ರೀತಿಯಾಗಿ ಅವರು ವಿಶ್ಲೇಷಣೆ ಮಾಡಿಸ್ಕೊಂಡು ಅದನ್ನು ಬಳಸ್ಕೋಬಹುದು ಫಲಿತಾಂಶವನ್ನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವ ಡಾಕ್ಟರ್ HB ರಘುಪತಿಯವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಈಗ ಕೇಳಿ ಮಲ್ಲೇಶಪ್ಪ ಮತ್ತು ಸಂಗಡಿಗರು ಹಾಡಿರುವ ಜನಪದ ಗೀತೆಯೊಂದನ್ನು. ಶೃಂಗಾರ ವಯ್ಯ ಬಸವಾನಿ ನಿಂತ ಶೃಂಗಾರ ವಯ್ಯ ಶಿವಾಯ ದೈವ ಶೃಂಗಾರ ವಯ್ಯ ಬಸವಾನಿ ನಿಂತ ಶೃಂಗಾರ ವಯ್ಯ ಶಿವಾಯ